ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು. ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ. ಒಂದ್ 2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ. ಲಿಟಲ್ ಗ್ಯಾಸ್, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ, ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ಜಿಲ್ಲೆ ಲಕ್ಷ್ಮೀಪುರದ ಕೃಷಿಕ ಎಸ್ ಸಂತೋಷ್. ರೈತ ಬಾಂಧವರೇ ನಮಸ್ಕಾರ, ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲಕ್ಷ್ಮೀಪುರದ ಯುವ ಕೃಷಿಕ ಎಸ್ ಸಂತೋಷ್ ಅವರು. ಸಂತೋಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಂತೋಷ್, ಎಷ್ಟು ವಯಸ್ಸು ನಿಮ್ಗೆ ಇವಾಗ? ಸರ್, ನನಗೆ ಇವಾಗ 32. ವಿವಾಹಿತರಾ? ಇಲ್ಲ ಸರ್. ಆಗಿಲ್ಲ, ಮದುವೆ ಆಗಿಲ್ಲ ಸರ್. ಯಾಕೆ ಅಂತ ಕೇಳ್ಬೋದಾ? ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಪರ್ಸ್ನಲ್ ಆದ ಪ್ರಾಬ್ಲಮ್ಸ್ಗಳಿರುತ್ತೆ, ಕಾಲ ಕೂಡ ಬಂದಿಲ್ಲ ಜೊತೆಗೆ. ಆಗ್ತದೆ, ಇರಲಿ, ಅದು ಸಮಯ ಬಂದಾಗ ತನಗೆ ತಾನೇ ಆಗ್ತದೆ. ಈಗ ಕೃಷಿಯನ್ನ ನೀವು ಲಕ್ಷ್ಮೀಪುರದಲ್ಲಿ ನಡೆಸ್ತಾ ಇದ್ದೀರಿ? ಹೌದು ಸರ್. ಲಕ್ಷ್ಮೀಪುರ ಗ್ರಾಮದಲ್ಲಿ ನಿಮ್ಮ ಜಮೀನಿದೆ? ಹೌದು. ಎಷ್ಟು ಜಮೀನನ್ನು ಹೊಂದಿದ್ದೀರಿ ನೀವು? ನಮ್ಮದು ಸರ್ 30 ಕುಂಟೆ ಇದೆ. 30 ಕುಂಟೆ? 30 ಕುಂಟೆ ಅಂದರೆ 3/4. 3/4 ಜಮೀನು. 30 ಕುಂಟೆ ಜಮೀನಲ್ಲಿ ಕೃಷಿ ಮಾಡ್ಬೋದು, ಇಷ್ಟರಲ್ಲಿ ನಾನು ನಿಭಾಯಿಸ್ಬೋದು ಅಂತ ನಿರ್ಭಯರಾಗಿ ಇದ್ದೀರಾ? ಹಾಂ, ಖಂಡಿತ ಸರ್, ಖಂಡಿತ. ಏನು ಮಾಡ್ತಾ ಇದ್ದೀರಿ 3/4ಲ್ಲಿ? ಏನೆಲ್ಲ ಮಾಡಿದ್ದೀರಿ ನಿಮ್ಮ ಜಮೀನಲ್ಲಿ? ಸೊ ನಮ್ಮದು ಬಂದು ನೀರಾವರಿ ಆಗಿರೋದ್ರಿಂದ ನಾವು ಕಾಲುವೆ ಹೋಗುತ್ತೆ, ಕಾಲುವೆ ಇದೆ, ಬಿಸಿ ಚಾನಲ್ ಹೋಗುತ್ತೆ, ಕಾಲುವೆ ಬರುತ್ತೆ. ಹಾಗಾಗಿ ಭತ್ತ ಬೆಳಿತೀವಿ ಮತ್ತೆ ರಾಗಿ ಬೆಳೀತಾ ಇದ್ವಿ ಕಂಟಿನ್ಯೂಸ್. ಅದೇ ಭತ್ತ ರಾಗಿ ವರ್ಷದಲ್ಲಿ 2 ಬೆಳೆ ಬೆಳೀತಾ ಇದ್ವಿ. ಈಗ ಅದನ್ನ ಇದು ಮಾಡಿ ಕಬ್ಬು ಬೆಳೆಗೆ ಉತ್ತೇಜನ ಕೊಟ್ಟಿದ್ದೀನಿ. ಬೆಳೆ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಯಾಕೆ ಮುಂಚೆಯಿಂದ ನೀರಾವರಿ ಇದ್ಮೇಲೆ ಕಬ್ಬು ವಾಣಿಜ್ಯ ಬೆಳೆಯಾಗಿ ಬೆಳೆಯೋದಾಗಿತ್ತಲ್ವಾ? ಸರ್, ಬೆಳೆಯಬೋದಿತ್ತು, ಆದರೆ 30 ಕುಂಟೆನಲ್ಲಿ ಕಬ್ಬು ಬೆಳೆದು ಏನ್ ಮಾಡೋದು ಅನ್ನೋದೊಂದು ತಲೆಯಲ್ಲಿತ್ತು. ಹಾಗಾಗಿ ನಾವು ರಾಗಿ ಭತ್ತ ನಮ್ಮ ಮನೆಗೆ ಎಷ್ಟು ಬೇಕೋ ಅದನ್ನ ನಾವು ಅಲ್ಲಿಂದ ಪಡ್ಕೋತಾ ಇದ್ವಿ. ಇವಾಗ ಏನನ್ನಿಸ್ತು, ಕಬ್ಬು ಬೆಳೆಯೋಣ, ಅಕ್ಕಪಕ್ಕದಲ್ಲ ಕಬ್ಬು ಬೆಳೀತಾ ಇದ್ರು, ಅದೊಂದು ನಂಗೆ ಇನ್ಸ್ಪಿರೆನ್ಸ್ ಆಯ್ತು. ಅದಕ್ಕೆ ನಾನು ಕಬ್ಬು ಬೆಳೆಯೋಣ ಅಂತ ಕಬ್ಬು ಹಾಕಿದ್ದೀನಿ ಸರ್. ಹೌದಾ? ಅಂದ್ರೆ ಈಗ ನಿಮ್ಗೆ 30 ಕುಂಟೆನಲ್ಲಿ ಕಬ್ಬನ್ನು ಬೆಳೆದು ಲಾಭ ಮಾಡ್ಬೋದು ಅಂತ ಅನಿಸ್ತಾ ನಿಮ್ಗೆ? ಅನಿಸ್ತು ಸರ್, ಅದೇ ಎಫೆಕ್ಟ್ ಹಾಕಿ ನಾನು ಮಾಡಿದ್ದೀನಿ. ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕಿದೆ. ಅಂದರೆ ಎಷ್ಟು, ಅದೇ ಎಷ್ಟು ವರ್ಷ ಆಯ್ತು ನೀವು ಕಬ್ಬು ಬೆಳೆದು? ಎಷ್ಟು ಬೆಳೆ ತಗೊಂಡ್ರಿ? ಒಂದು ಬೆಳೆ ತಗೊಂಡಿದ್ದೀನಿ ಸರ್. ಒಂದು ಬೆಳೆ ತಗೊಂಡ್ರಿ? ಹೌದು. ಎಷ್ಟು ಬಂತು ಇಳುವರಿ ನನಗೆ ಸರ್? ಅದು ಬಂದು 42 ಟನ್ನು ನಾನು ಬೆಳೆದಿದ್ದೀನಿ. 3/4 42 ಟನ್ನು ಅಂದರೆ ಎಷ್ಟು ಆದಾಯ ಎಷ್ಟಾಯಿತು? ಆದಾಯ ಬಂದು ಸರ್ ನಮಗೆ ಗೌರ್ಮೆಂಟಿಂದ ಬಂದು 2,500 ಪೇಮೆಂಟ್ ಮಾಡಿದ್ದಾರೆ ಟನ್ಗೆ. ಅದು ಇನ್ನೂ ರೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳಿ. ಇನ್ನೂ ನಿಮಗೆ ಕೈಗೆ ಮತ್ತೆ ದುಡ್ಡು ಸೇರಿಲ್ವಾ? ಸೇರಿದೆ. 42 ಕುಂಟೆ ಅಂತ ಅಂದರೆ ಹೆಚ್ಚು ಕಡಿಮೆ 90,000 ದುಡ್ಡು ಆಯಿತು. ಹೌದು ಸರ್, ಹೌದು. ಖರ್ಚು ಎಷ್ಟು ಮಾಡಿದ್ರಿ? ಖರ್ಚು ಬಂದು ಸರ್ ನಾವು ಸ್ಟಾರ್ಟಿಂಗಲ್ಲೇ ಗೊಬ್ಬರ ಅದಕ್ಕೆ ಮತ್ತು ಕೃಷಿಗೆಲ್ಲ ಖರ್ಚು ಮಾಡಿ ಅದರ ಒಂದು 10,000-15,000 ಕಂಟೆ ಖರ್ಚು ಮಾಡಿದ್ವಿ. 15,000 ಖರ್ಚು ಮಾಡಿದ್ರೆ? 15,000 ಖರ್ಚು. ಅಂದರೆ ನಿಮಗೀಗ ಭತ್ತದಕ್ಕಿಂತ ಕಬ್ಬು ವಾಸಿ ಅಂತ ಅನಿಸ್ತಾ? ಹೌದು ಸರ್, ಖಂಡಿತ, ಹೌದು. ಮತ್ತು ಊಟಕ್ಕೆಲ್ಲ ಭತ್ತ ಅಕ್ಕಿ ಬೇಕು ಅಂದರೆ ಏನು ಮಾಡ್ತೀರಿ ಅಕ್ಕಿ ರಾಗಿ? ಸರ್, ಈಗ ಕಬ್ಬು ಬಂದು ಈಗ ಒಂದು ಟ್ರಿಪ್ ಹಾಕಿದ್ದೀವಿ, ನೋಡೋಣ ಹೇಗೋ ನಡೆಯುತ್ತೆ. ಫಸ್ಟು ಬಂದು ಒಂದು ಚೇಂಜಸ್ ಇರಲಿ, ನಮಗೆ ಕೃಷಿ ಬರೋ ದುಡ್ಡಲ್ಲಿ ಏನಾರು ಒಂದು ಮಾಡ್ಬೋದು, ಕೊಂಡ್ಕೋಬೋದು ಅಂತ. ಹೌದು, ಹೌದು. ಮತ್ತೆ ಬೇರೆ ಏನು, ಬರೀ ಪೂರಾ ಕಬ್ಬನ್ನೇ ಹಾಕ್ಬಿಟ್ಟಿದ್ದೀರಾ ಇಲ್ಲ ಬೇರೆ ಏನಾರು ಅಲ್ಲಿ ಮಿಶ್ರ ಬೆಳೆ ಏನಾರು ಮಾಡಿದ್ದೀರಾ? ಸರ್, ಮಿಶ್ರ ಬೆಳೆ ಅಂತ ಹೇಳಿದ್ರೆ ಕಬ್ಬು ಒಂದು ವರ್ಷದ ಬೆಳೆ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಟೊಮೊಟೊ ಹಾಕೊಂಡಿದ್ವಿ ಒಳಗಡೆ. ಕಬ್ಬನ್ನ ಒಳಗಡೆ ಟೊಮೊಟೊ ಹಾಕಿದ್ರು? ಹೌದು ಸರ್, ಹೌದು. ಅಂದ್ರೆ ಕಬ್ಬು ನಾವು ನಾಟಿ ಮಾಡ್ತೀವಲ್ಲ, ಅದ್ರ ಜೊತೆಗೆ ಟೊಮೊಟೊ ಹಾಕ್ಬಿಡೋದು. ಟೊಮೊಟೊ ಹಾಕಿದ್ವಿ, ಟೊಮೊಟೊ ಆರೈಕೆ ಜೊತೆಗೆ ಕಬ್ಬು ಆರೈಕೆ ಆಗುತ್ತೆ ನಮಗೆ. ಟೊಮೊಟೊ ಬಂದು 3 ತಿಂಗಳು ಬೆಳೆ ಆಗಿರೋದ್ರಿಂದ ನಮಗೆ ಅಲ್ಲಿ ಸ್ವಲ್ಪ ದುಡ್ಡು ನೋಡ್ಬೋದು ನಾವು ಟೊಮೊಟೊ ಬೆಳೆದ್ರಿಂದ. ಜೊತೆಗೆ ಬಂದು ಇನ್ನೊಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ತೆಂಗು ಕೂರಿಸ್ಕೊಂಡಿದ್ದೀವಿ ಸುತ್ತ ಸುತ್ತ ಅಂದ್ರೆ ಇಡೀ ಜಮೀನು ಸುತ್ತ ಕೂರಿಸಿದ್ದೀವಿ, ಇಡೀ ಜಮೀನು ಸುತ್ತ ತೆಂಗು ಕೂರಿಸಿದ್ದೀವಿ, ಮಧ್ಯ ಅಡಿಕೆನೂ ಕೂರಿಸ್ಕೊಂಡಿದ್ದೀವಿ. ಹೌದಾ, ಎಷ್ಟು ತೆಂಗಿನ ಮರ ಇದ್ದಾವೆ ನಮ್ಮ ಹತ್ರ? ಸರಿ ಈಗ ಅದರ ಒಂದು 16 ತೆಂಗಿನ ಮರ ಇದೆ. 30 ಕುಂಟೆ ಜಮೀನು ಸುತ್ತ 16 ತೆಂಗಿನ ಮರ ಇಟ್ಟಿದ್ದೀರಿ, ಮಧ್ಯ ಅಡಿಕೆ ಹಾಕೊಂಡಿದ್ದೀರಿ, ಮಧ್ಯ ಅಡಿಕೆ ತೆಂಗಿನ ಮರ ಫಸಲು ಬರ್ತಾ ಇದೆ? ಹೌದು ಸರ್, ಬರ್ತಾ ಇದೆ ಫಸಲು ಬರ್ತಾ ಇದೆ. ಅಂದರೆ ಎಷ್ಟು ಸಿಗ್ತಾ ಇರ್ಬೋದು ನಿಮಗೆ ತೆಂಗಿನಕಾಯಿ? ತೆಂಗಿನಕಾಯಿ ಸರ್ ನಾವು ಈಗ ಒಂದ್ಸಲ ಕಿಳಿಸಿದ್ರೆ 100-200 ತೆಂಗಿನಕಾಯಿ ಸಿಗತ್ತೆ. ಅಲ್ಲ, ಒಂದು ಮರಕ್ಕೆ ಒಂದು ಮರಕ್ಕೆ ನಮಗೆ ಹತ್ತತ್ರ ಒಂದು 2,000 ಅಂದರೆ 60. ಅಂದರೆ 3 ತಿಂಗಳಿಗೆ ಒಂದ್ಸರಿ? 3 ತಿಂಗಳಿಗೆ ಒಂದ್ಸಲಿ ನಾವು ಅದನ್ನು 4 ತಿಂಗಳಿಗೆ ಒಂದ್ಸರಿ ಕೇಳಿಸ್ತಾರೆ. ಹೌದು ಹೌದು. ಅಡಿಕೆ ಫಸಲು ಬಂದಿದೆಯಾ? ಇಲ್ಲ ಸರ್, ಅಡಿಕೆ ಫಸಲು ಬಂದಿಲ್ಲ. ಅಡಿಕೆ ಇವಾಗ ಹಾಕಿರೋ ಸಸಿಗಳು ಎಷ್ಟು ದಿನ ಆಯ್ತು ಅದು ಹಾಕಿ? ಅಡಿಕೆ ಹಾಕಿ ಸರ್ 1 ವರ್ಷ ಆಯ್ತು. ಕಬ್ಬು ಹಾಕಿದ್ವಲ್ಲ ನೋಡಿ, ಕಬ್ಬಿ ಜೊತೆಗೆ ಹಾಕಿದ್ವಿ. ಯಾಕಂದ್ರೆ ಈ ನಾವು ಭತ್ತ ರಾಗಿ ಬೆಳೀತಿರೋದ್ರಿಂದ ಭತ್ತ ಹಾಕಿದಾಗ ಗದ್ದೆ ಸುತ್ತ ನೀರಿರುತ್ತೆ, ಹಾಗಾಗಿ ನಾವು ಅದನ್ನ ಹಾಕಕ್ ಹೋಗ್ಲಿಲ್ಲ. ಕಬ್ಬಿಗ ಜೊತೆ ಹಾಕ್ಬಿಟ್ಟಿದೀವಿ. ಕಬ್ಬಿನ ಜೊತೆಗೆ ಕಬ್ಬಿನ ಸುತ್ತ ಕಬ್ಬಿನ ಈಗ ನೀವು ಬೆಳೆ ಬದಲಾವಣೆ ಮಾಡಿ ಬೆಳೆ ಬದಲಾವಣೆ ಬೆಳೆಯೋದು ಬಿಟ್ಟ ಮೇಲೆ ಅಡಿಕೆ ಹಾಕಿದ್ವಿ. ಅಡಿಕೆ ಹಾಕಿದ್ವಿ, ಸುತ್ತ ಅಡಿಕೆ ಹಾಕಿದ್ವಿ. ಹೇಳಿ, ಈಗ ಅಡಿಕೆ ತೆಂಗಿನ ಜೊತೆ ಬೇರೆ ಏನು ಮಾಡ್ತಿದ್ದೀರಿ ಸರ್? ಬೇರೆ ಅಂದರೆ ಬಂದು ನಮ್ಮದು ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು 2 ಕುಂಟೆ ಜಾಗ ಇದೆ, ಅದರಲ್ಲಿ ಬಂದು ನಾನು ಬಾಳೆ ಹಾಕೊಂಡಿದ್ದೀನಿ. ಈ 30 ಕುಂಟೆ ಅಲ್ಲದೇ ಇರೋದು? 30 ಕುಂಟೆ ಅಲ್ಲದಂತೆ ಒಂದು 2 ಕುಂಟೆ ಜಾಗ ಇದೆ, ಖರಾಬ್ ಜಾಗದಲ್ಲಿ ಒಂದು 2 ಕುಂಟೆ ಜಾಗ ಇದೆ, ಅದಕ್ಕೆ ನಾನು ಬಾಳೆ ಸಸಿನ ಕೂರಿಸ್ಕೊಂಡಿದ್ದೀನಿ ಸರ್. ಬಾಳೆ ಅಂದರೆ 2 ಕುಂಟೆಗೆ ಎಷ್ಟು ಸಸಿ ಹಾಕಿದ್ದೀರಿ ಸರ್? ನಾನೀಗ 40 ಸಸಿ ಅಲ್ಲಿಗೆ ನಾಟಿ ಮಾಡ್ಕೊಂಡಿದ್ದೀನಿ. ಈಗ ಹಾಕಿದ್ರೆ ಇವಾಗ ಹೀಗೆ ಹಾಕಿದ್ರೆ ಇನ್ನೂ ಅದರಿಂದ ಫಲ ಬಂದಿಲ್ಲ? ಇನ್ನೂ ಫಲ ಬಂದಿಲ್ಲ ಸರ್. ಹೇಗಿದೆ ಗಿಡ ಸಸಿಗಳೆಲ್ಲ ಸರ್? ಚೆನ್ನಾಗಿ ಆರೈಕೆ ಚೆನ್ನಾಗಿದೆ ಸರ್. ಏನು ಮಾಡ್ತಿದ್ದೀರಿ ಅವಕ್ಕೆಲ್ಲ ಗೊಬ್ಬರಗಳಿಗೆ ಸರ್? ಅದಕ್ಕೆ ನಾನು ಕೊಟ್ಟಿಗೆ ಗೊಬ್ಬರನೇ ಕೊಡ್ತಾ ಇದ್ದೀನಿ ಸರ್. ರಾಸಾಯನಿಕ ಯಾವುದು ಕೊಡ್ತಾ ಇಲ್ಲ. ಕೊಟ್ಟಿಲ್ಲ, ಯಾವುದು ಕೊಡ್ತಾ ಇಲ್ಲ. ಕೊಟ್ಟಿಗೆ ಗೊಬ್ಬರನೇ ಸೀಮಿತವಾಗಿ ಅದಕ್ಕೆ ಕೊಡ್ತಾ ಇದ್ದೀವಿ. ಈಗ ಸಸಿ ನಾಟಿ ಮಾಡಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀರಿ? ಹೌದು ಸರ್. ಗುಂಡಿಗೆಲ್ಲ? ಹೌದು. ಈಗ ಸಸಿಗಳು ಬೆಳೆದ ನಂತರ ಅದಕ್ಕೆ ಬೇರೆ ಪೋಷಕಾಂಶಗಳನ್ನು ನೀವು ಕೊಟ್ಟಿಗೆ ಗೊಬ್ಬರದಲ್ಲಿ ಪೂರೈಸಕ್ಕೆ ಆಗಲ್ವಲ್ಲ ಸರ್? ಸಸಿ ಇನ್ನೂ ಬೆಳವಣಿಗೆ ಆಗಿರೋದ್ರಿಂದ ಸದ್ಯಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ. ಮುಂದೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ಸಲಹೆ ಪಡ್ಕೊಂಡು ನಾನು ಅದಕ್ಕೆ ಗೊಬ್ಬರ ಕೊಡ್ಕೊತೀನಿ. ಮಾಡ್ತೀರಿ? ಹೌದು. ಅಂದರೆ ಒಟ್ಟಿನಲ್ಲಿ ಜಮೀನಿನಲ್ಲಿ ಯಾವುದೇ ಭಾಗವೂ ಕೂಡ ವ್ಯರ್ಥವಾಗದೇ ಇರೋ ರೀತಿ ಕೃಷಿ ಮಾಡ್ತಾ ಇದೆ? ಹೌದು ಸರ್, ಅದು ಖಂಡಿತ. ಈಗ ಕಬ್ಬಿಗೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಹೌದು, ಈ ಕೊಟ್ಟಿಗೆ ಗೊಬ್ಬರಕ್ಕೆಲ್ಲ ಏನು ಮಾಡ್ತಿದ್ದೀರಿ? ರಸಗಳಿದ್ದಾವ ಸರ್? ರಸಗಳಿಲ್ಲ, ನಾವು ಬೇರೆ ಕಡೆಯಿಂದ ನಾವು ತಗೊಂತ ಇದ್ವಿ, ಕೊಂಡ್ಕೊಂಡು ನಾವು. ಅಂದರೆ ನಿಮಗೆ ಖರ್ಚು ಜಾಸ್ತಿ ಆಗುತ್ತಲ್ಲ ಕೊಂಡ್ಕೊಳ್ಳೋದಾದ್ರೆ? ಸರ್, ಖರ್ಚು ಜಾಸ್ತಿ ಆಗುತ್ತೆ. ನಮ್ಮದು ಬಂದು ಸ್ವಲ್ಪ ಹಳ್ಳಿಗಾಡಾಗಿರೋದ್ರಿಂದ ಅಕ್ಕಪಕ್ಕ ಮನೆಗಳಲ್ಲೇ ಹಸು ಕುರಿಗಳು ಸಾಕಿರ್ತಾರೆ, ಹಾಗಾಗಿ ನಾವು ಅದ್ರ ಅವ್ರ ಕಡೆಯಿಂದ ಸ್ವಲ್ಪ ಕಮ್ಮಿ ದುಡ್ಡಿನಲ್ಲಿ ತಗೊಂಡು ನಾವು ವ್ಯವಸಾಯ ಮಾಡ್ಕೋತೇವೆ. ಅಂದರೆ ಏನಂತ ರಸಗೊಬ್ಬರಕ್ಕೆ ಬೀಳುವಂಥ ಖರ್ಚು ಕೊಟ್ಟಿಗೆ ಗೊಬ್ಬರಕ್ಕೆ ಬೀಳಲ್ಲ ಅಂತೀರಾ? ಹೌದು ಸರ್, ಖಂಡಿತ. ನಿಮಗೆ ನೀರಾವರಿ ಜಮೀನು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು 4 ತಿಂಗಳಾದರೂ ನಿಮಗೆ ಕಾಲುವೆಯಲ್ಲಿ ನೀರು ಇರುತ್ತೆ. ಸುತ್ತಮುತ್ತ ಜಮೀನಲ್ಲೆಲ್ಲ ಸಾಮಾನ್ಯವಾಗಿ ಭತ್ತ ಬೆಳೀತಾರೆ, ನೀರು ಕಟ್ಟಿರ್ತಾರೆ, ನೀರಿನ ವಸ್ತು ಇರುತ್ತಲ್ಲ, ಅದರಿಂದ ನಿಮ್ಮ ಅಡಿಕೆಗಾಗ್ಬೋದು ಕಬ್ಬಿಗಾಗ್ಬೋದು ತೊಂದರೆ ಆಗ್ತಾ ಇಲ್ವಾ? ಯಾಕೆಂದರೆ ನಿಮ್ಮದಿರ್ತಕ್ಕಂಥದ್ದು 3/4 ಗುಂಟೆ ಜಮೀನು. ಸುತ್ತ ಜಮೀನು ಇರೋರಿಗೆ ಸಾಮಾನ್ಯವಾಗಿ ಏನು ಬೆಳೆ ಬೆಳೀತಾ ಇದ್ದಾರೆ? ಅವರು ಭತ್ತವನ್ನೇ ಬೆಳೀತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಸುತ್ತ ಭತ್ತ ಬೆಳೀತಾ ಇದ್ದಾರೆ, ಕೆಲವೊಬ್ರು ಕಬ್ಬು ಕೂಡ ಹಾಕಿದ್ದಾರೆ. ನಮ್ಮದು ಬಂದು ದಡ ಭೂಮಿ, ದಡ ಭೂಮಿ ಆಗಿರೋದ್ರಿಂದ ಎಷ್ಟೇ ನೀರು ಮಾಡಿದ್ರು ಬೇಗ ಡ್ರೈ ಆಗುತ್ತೆ ಭೂಮಿ. ಅಂದರೆ ಸ್ವಲ್ಪ ಬೇರೆಯವ್ರ ಜಮೀನಿಗಿಂತ ಎತ್ತರದಲ್ಲಿ ಸ್ಟಾರ್ಟಿಂಗ್ ನಮ್ಮದೇ ಇದೆ, ಮಿಕ್ಕಿದವ್ರದ್ದೆಲ್ಲ ಕೆಳಗಡೆ ಹೋಗುತ್ತೆ. ಹಾಗಾಗಿ ನಮಗೆ ಅದೊಂದು ಅನುಕೂಲ ಇದೆ ಸರ್. ಏನೇ ಹಾಕಿದ್ರು ಅಲ್ಲಿ ನಾವು ಫೇಸ್ ಮಾಡ್ಬೋದು. ಅಂದರೆ ಹೆಚ್ಚು ಶೀತ ಏರದೇ ಇರೋ ಥರ ನೋಡ್ಕೊಳ್ಬೋದು, ಏರ್ದ ನೋಡ್ಕೊಬೋದು. ಮತ್ತು ಸುತ್ತ ಟ್ರೆಂಚ್ ಏನಾದ್ರು ಮಾಡ್ಕೊಂಡಿದ್ದೀರಾ ನೀರು ವಸ್ತಿ ಆಗದೇ ಇರೋ ಥರ ನೋಡೋಕ್ಕೆ, ನೀರು ಬಸಿಗಾಲಿವೆ ಆ ಥರ ಏನಾದ್ರು? ಇಲ್ಲ ಸರ್, ಆ ಥರ ಏನು ಮಾಡ್ಕೊಂಡಿಲ್ಲ ನಾವು. ಏನಾದರೂ ಕಾಲುವೆ ಹೋಗುತ್ತಲ್ಲ, ಜಾಸ್ತಿ ನೀರಾಯಿತು ಅಂದರೆ ಅಲ್ಲೇ ಕಾಲುವೆಗೆ ಹೊಡೆದು ಬಿಟ್ಬಿಡ್ತೀವಿ ಗದ್ದೆಯಿಂದ. ಕೆಲವೊಂದು ಪಕ್ಕದಲ್ಲಿ ಇನ್ನೊಂದು ಪಕ್ಕದಲ್ಲಿ ಕಾಲುವೆ ಹೋಗುತ್ತೆ. ಹೌದೌದು, ಅದಕ್ಕೇ ನಾವು ನೀರನ್ನು ಬಿಟ್ಬಿಡ್ತೀವಿ. ಜಾಸ್ತಿ ಮಳೆ ಬಂದ ಟೈಮಲ್ಲಿ ಗದ್ದೆ ತುಂಬ ನೀರು ತುಂಬಿಕೊಂಡು ಅದೇನು ಮಾಡ್ತೀವಿ, ಇಕ್ಲು ಮಾಡಿರ್ತೀವಿ, ಇಕ್ಲಲ್ಲಿ ಬಿಟ್ಟು. ಅದೇ ಇಕ್ಲು ಮಾಡ್ಕೊಂಡಿದ್ದೀರಿ? ಹೌದು. ಅದೇ ನಾನು ಕೇಳಿದ್ದು, ಅಂದರೆ ಬಸಿಕಾದ ಅಂದರೆ ಇಕ್ಲು ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಅದನ್ನು ಇಂಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಏನು ವಿದ್ಯಾಭ್ಯಾಸ ಮಾಡಿದ್ದೀರಿ ಅಂತ ಕೇಳ್ಬೋದಾ ಸರ್? ನಂದು SSLC ಆಗಿದೆ. SSLC ಆಗಿದೆ? ಹೌದು. ಯಾಕೆ ವಿದ್ಯಾಭ್ಯಾಸ ಮುಂದುವರಿಸಲಿಲ್ವಾ? ಇಲ್ಲ ಸರ್, ವಿದ್ಯಾಭ್ಯಾಸ ಮುಂದುವರಿಸಿದಾಗ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ. ದೊಡ್ಡ ಫ್ಯಾಮಿಲಿ ಅಂದರೆ ತುಂಬ ಕುಟುಂಬ, ನಮ್ಮ ತಂದೆಗೆ 5 ಜನ ಮಕ್ಕಳು. ಹಾಂ, ಹಾಗಾಗಿ ಎಲ್ಲರೂ ವಿದ್ಯಾಭ್ಯಾಸ ನೋಡ್ತಾ ಇದ್ರಲ್ಲ, ಹಾಗಾಗಿ ಅಷ್ಟು ಸೌಕರ್ಯ ಇರಲಿಲ್ಲ. ನೀವು ಎಷ್ಟನೇ ಅವರು? ನಾನು ಕೊನೆ. ಅವನು ಹೆಣ್ಮಕ್ಳು ಎಷ್ಟನ ಗಂಡ್ಮಕ್ಳು ಎಷ್ಟನ? 2 ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು, ಅದರಲ್ಲಿ ಕೊನೆಯವನು ನಾನು. ಸ್ವಲ್ಪ ಜಮೀನೆಲ್ಲ ಇತ್ತು, ಮಾಡೋರು ಯಾರು ಇರಲಿಲ್ಲ, ಇಬ್ಬರು ಅಣ್ಣಂದಿರೆಲ್ಲ ಓದ್ತಾ ಇದ್ರು, ಹಾಗಾಗಿ ನನಗೆ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ ಆಯಿತು. ಸ್ವಲ್ಪ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ ಆಯಿತು. ತಲೆಗತ್ತಿಲ್ಲ, ನಾನು ವ್ಯವಸಾಯದ ಕಡೆ ಮುಖ ಮಾಡಿಬಿಟ್ಟೆ. ಈಗ ಅಣ್ಣಂದ್ರು ಓದ್ತಾ ಇದ್ರೆ ಅಂದ್ರೆ ಏನ್ ಮಾಡ್ತಾ ಇದಾರೆ ಅಣ್ಣಂದ್ರೆಲ್ಲ? ಸರ್ ಒಬ್ರು ಇನ್ಫೋಸಿಸ್ ಅಲ್ಲಿ ಇದಾರೆ, ಇನ್ನೊಬ್ರು ಫ್ಯಾಕ್ಟ್ರಿ ಹೋಗ್ತಾ ಇದಾರೆ. ಫ್ಯಾಕ್ಟ್ರಿ ಹೋಗ್ತಾ ಇದಾರೆ. ಈಗ ಜಮೀನು ನೀವು ಒಬ್ರೆ ನೋಡ್ತಾ ಇದ್ದಾರೆ? ನಾನು ಒಬ್ಬನೇ ಸರ್ ನೋಡ್ತೀನಿ. ನಿಮ್ಮ ಅಣ್ಣಂದ್ರಿಗೆ ಎಲ್ಲ ಬೇರೆ ಬೇರೆ ಜಮೀನ್ ಇದೆಯಾ ಇಲ್ಲ ಇದೇ ಜಮೀನ ಸರ್? ಇಲ್ಲ ಸರ್, ಎಲ್ಲ ಯಾರಿಗೂ ಬೇರೆ ಬೇರೆ ಅಂತಿಲ್ಲ, ಎಲ್ಲ ಒಟ್ಟಿಗೆ ಇದೀವಿ. ಹೌದಾ? ಹಾಗಾಗಿ ಒಂದು ಇವಾಗ್ಲೂ ನೀವು ಒಟ್ಟಿಗೆ ಇದ್ದೀರಾ? ಹೌದು, ಎಲ್ಲ ಎಲ್ಲ ಒಟ್ಟಿಗೆ ಸರ್. ಹೌದಾ? ಒಳ್ಳೇದು ಇರಲಿ. ಅಂದ್ರೆ ಜಮೀನನ್ನ ನಿರ್ವಹಣೆ ಎಲ್ಲ ನಿಮ್ಮ ಪಾಲಕ್ ಬಂದಿದೆ. ಹೌದು ಸರ್. ಈಗ ನಿಮಗೆ ಮೈಸೂರು ಅಕ್ಕಪಕ್ಕ ಬೇಕಾದಷ್ಟು ಕೆಲವು ಉದ್ಯೋಗಗಳಿಗೆ ಬೇಕಾದಂಥ, ಲಕ್ಷ್ಮೀಪುರ ಹತ್ತಿರದಲ್ಲಿ ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇದೆಲ್ಲ ಇರೋದ್ರಿಂದ ಎಲ್ಲರೂ ನೀವು ಅವ್ರ ಥರ ಎಲ್ಲ ಫ್ಯಾಕ್ಟ್ರಿಗೋ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಅನ್ನಿಸ್ಲಿಲ್ವಾ ಸರ್? ಅನ್ನಿಸ್ತು. ಆದರೆ ಕೃಷಿಗೆ ನಾನು ಉತ್ತೇಜನ ಕೊಡೋದ್ರಿಂದ ನನಗೆ ಅಲ್ಲಿ ಅಲ್ಲಿಗೋದಕ್ಕೆ ನನಗೆ ಮಾಡೋದಕ್ಕೆ ಸಮಯ ಸಿಗಲ್ಲ. ಅಕಸ್ಮಾತ್ ಆ ಥರ ಸಮಯ ಸಿಕ್ಕರೂ ಅದಕ್ಕೂ ನಾನು ಹೋಗಿ ಮಾಡೋಣ ಅಂತ ಅಂದ್ಕೊಂಡೆ. ಏನಾದ್ರು ಬೇರೆ ಕೆಲಸ ಮಾಡಿದ್ರಾ, ಮಾಡ್ತಾ ಇದ್ದೀರಾ? ಬೇರೆ ಮಾಡಿದೆ ಸರ್, ಅಂದ್ರೆ ಟೆಲಿಕಾಮಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೆ. ಅದು ಅಷ್ಟರಲ್ಲಿ ಕೃಷಿಯಲ್ಲಿ ನಿರಂತರವಾಗಿ ಕೆಲಸ ಇರಲ್ಲ, ಹಾಗಾಗಿ ಟೆಲಿಕಾಮ್ ನಾನು ಮಾಡ್ಕೊಂಡಿದ್ದೆ. ಅದ್ರಲ್ಲಿ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. ಏನ್ ಟೆಲಿಕಾಮ್ ಮಾಡಿದ್ರಿ? ಟೆಲಿಕಾಮ್ ಅಂದ್ರೆ ಸರ್ ಕರೆನ್ಸಿ, ಟೆಲಿಫೋನ್, ಕರೆನ್ಸಿ ಎಲ್ಲ ಕಡೆ ಕರೆನ್ಸಿ ಕೊಡೋದು. ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದೆ ನಾನೇ. ಹೌದಾ? ವ್ಯವಹಾರ ವ್ಯವಹಾರ ಓಕೆ ಓಕೆ. ಅದು ಯಾಕೆ ವ್ಯವಹಾರ ಕೈ ಹಿಡಿದಿಲ್ಲ? ಅಲ್ಲ ಸರ್, ಅಷ್ಟು ನನಗೆ ಕೈ ಹಿಡಿದಿಲ್ಲ, ಹಾಗಾಗಿ ಬೇರೆ ಕಡೆ ಎಲ್ಲಿ ಮಾಡೋದು? ಈ ಸ್ವಂತ ಜಮೀನೇ ಇದೆಯಲ್ಲ ಅಲ್ಲೇ. ವ್ಯವಹಾರ ಚೆನ್ನಾಗಿ ಕೈ ಹಿಡಿದು ಲಾಭ ಮಾಡೋದಾಗ್ಬಿಟ್ಟಿದ್ರೆ ಆಗ ಕೃಷಿ ಕಡೆ ಮಾಡ್ತಿದ್ರ ಸರ್? ಮಾಡ್ತಿದ್ದಂದ್ರೆ ಮಾಡಲೇಬೇಕಾಗಿತ್ತಲ್ಲ. ಅಂದ್ರೆ ನಿಮ್ಗೆ ಆಸಕ್ತಿ ಜಾಸ್ತಿ? ಆಸಕ್ತಿ ನನಗೆ ಕೃಷಿನಲ್ಲಿ ಆಸಕ್ತಿ ಜಾಸ್ತಿ. ಏನೇ ಮಾಡಿದ್ರು ನಿಮ್ಗೆ ಇರೋಂಥ ಜಮೀನಲ್ಲಿ ಹೌದು ಅಚ್ಚುಕಟ್ಟಾಗಿ ಒಂದು ಕೃಷಿ ಕೆಲಸ ಮಾಡ್ತಾ ಇದ್ರಿ. ಹೌದು ಸರ್. ಈಗ ಭತ್ತವನ್ನ ಬೆಳೀತಾ ಇದೆ ಅಂತ ಹೇಳಿದ್ರೆ, ಹೌದು, ಯಾವ ಪದ್ಧತಿಯಲ್ಲಿ ಭತ್ತವನ್ನು ಬೆಳೀತಾ ಇದ್ರಿ ಮತ್ತು ಯಾವೆಲ್ಲ ತಳಿಗಳನ್ನು ನೀವು ಹಾಕ್ತಾ ಇದ್ರಿ? ಸರ್, ನಾವು ಜ್ಯೋತಿ ಭತ್ತ ಹಾಕ್ತಿದ್ವಿ, ಅದು ಬಿಟ್ಟರೆ 1001 ಅಂತ ಹಾಕ್ತಿದ್ವಿ. ಮನೆಗೇನೆ ಅಂತ ಜೆ ಜೆ ಎಲ್ ಅಂತ ಒಂದು ಸಣ್ಣ ಭತ್ತ ಬರುತ್ತೆ, ಅದನ್ನ ಬೆಳ್ಕೊಂಡು ಭತ್ತ ಬೆಳೀತಾ ಇದ್ದೀವಿ. ಜ್ಯೋತಿ ಭತ್ತ ಹಾಕ್ತೀನಿ ಅಂತ ಹೇಳಿದ್ರೆ ಜ್ಯೋತಿ ಭತ್ತ ಎಲ್ಲ ಪೂರ್ತಿ ಮಾರಾಟ ಮಾಡ್ಬಿಡ್ತಿದ್ರ? ಹೌದು ಸರ್, ಮಾರಾಟ ಮಾಡ್ಬಿಡ್ತಿದ್ವಿ. ಅಲ್ಲ, ಜ್ಯೋತಿ ಮಾರಾಟ ಮಾಡೋದನ್ನ ಯಾಕೆ ಬೆಳೀತಾ ಇದ್ರಿ? ಮನೆಯವ್ರಿಗೆ ಊಟಕ್ಕೆ ಅಕ್ಕಿ ಬೇಕಲ್ವಾ? ಸರ್, ಜ್ಯೋತಿ ಭತ್ತ ಬಂದು ಮಾರಾಟಕ್ಕೆ ಅಂತಾನೆ ಬೆಳೀತಿದ್ವಿ. ಅದು ಜೊತೆಗೆ ಅದು ನಾವು ಬೆಳವಣಿಗೆ ಅದನ್ನು ತರೋದ್ರಷ್ಟು ತುಂಬ ಕಷ್ಟ, ರೋಗಗಳು ತಟ್ಟೋದು ಜಾಸ್ತಿ ಜ್ಯೋತಿ ಭತ್ತಕ್ಕೆ. ಹಾಗಾಗಿ ಒಂದಷ್ಟು ಸಲ ಜ್ಯೋತಿ ಭತ್ತನೂ ಮಾಡಿದ್ವಿ, ಅಂತ ಲಾಭ ನಮಗೆ ಬರ್ನಿಲ್ಲ ಅದರಿಂದ. ಮತ್ತೆ ಈಗ ಜ್ಯೋತಿ ಭತ್ತವನ್ನು ಬೆಳೆದಾಗ ಊಟಕ್ಕೆ ಏನು ಮಾಡ್ಕೊತಾ ಇದ್ರಿ? ಊಟಕ್ಕೆ ಅಂದರೆ ಸರ್ ಮಾಮೂಲಿ ಕೊಂಡ್ಕೊಳ್ಳೋದು, ಹೊರಗಡೆಯಿಂದ ಕೊಂಡ್ಕೊಂಡು ಮಾಡ್ತಾ ಇದ್ವಿ. ಈಗ ಬೇರೆ ಭತ್ತ ಎಲ್ಲ ಬೆಳೀತಾ ಇದೆ ಅಂತ ಹೇಳಿದ್ರಲ್ಲ, 1001 ಇದೆಯಲ್ಲ, ಅವೆಲ್ಲ ಹೇಗೆ ನೀವು ಆ ಭತ್ತದ ಕೃಷಿ ಪದ್ಧತಿಯನ್ನು, ಕೃಷಿಯಲ್ಲಿ ಏನೆಲ್ಲ ಮಾಡ್ತಾ ಇದ್ರಿ ಅಂತ ಸ್ವಲ್ಪ ಹೇಳಿ. ಫಸ್ಟ್ ಬಂದು ಸರ್ ಅದು ಬೆಳೆಗಿಂತ ಮುಂಚೆ ಅಲ್ಲಿಗೆ ನಾವು ಅಕ್ಸೆಣಬು ಚಂಬೆ ಅಂತ ಬರುತ್ತೆ, ಅದನ್ನ ಹಾಕ್ಬಿಡ್ತಾ ಇದ್ವಿ. ಅದನ್ನ ರೋಟ್ರಿ ಮಾಡಿಸಿ. ಯಾಕೆ ಹಾಕ್ತಾ ಇದ್ರಿ ಅದು? ಅದು ಸ್ವಲ್ಪ ಪೌಷ್ಟತೆ ಕೊಡ್ಲಿ, ಗೊಬ್ಬರದ ಅಂಶ ಇದೆ ಅದು ಆ ಸೊಪ್ಪಿನ ಹಸಿರೆಲ್ಲ ಗೊಬ್ಬರ ಮಾಡೋಣ ಅಂದ್ಕೊಂಡು ಅದನ್ನ ಹಾಕೋತಿದ್ವಿ. ಅದನ್ನ ಉಳುಮೆ ಮಾಡಿ ಗದ್ದೆ ಬಂದು ಒಂದು ಹದ ಮಾಡಿ ಆಗ ನಾವು ನಾಟಿ ಮಾಡ್ಕೋತಾ ಇದ್ವಿ. ಪೈರೆಲ್ಲ ನೀವೇ ಹಾಗೆ? ಹೌದು, ನಾವೇ ಹಾಗೆ ಹಾಕೋತಿದ್ವಿ ಪೈರು. ನಾವೇ ಹಾಗೆ ಹಾಕೊಂಡು ಎಲ್ಲಿ ಬಿತ್ತನೆ ಬೀಜ ಎಲ್ಲ ತಗೊಳ್ತಾ ಇದ್ರಿ? ನಮಗೆ ಸೊಸೈಟಿನಲ್ಲಿ ಸಿಗ್ತಾ ಇತ್ತು ಸರ್, ಕೃಷಿ ಇಲಾಖೆನಲ್ಲಿ ಹೋದ್ರೆ ನಮ್ಗೆ ಅಲ್ಲಿ ಕೊಡ್ತಾ ಇದ್ರು. ಕೊಡ್ತಾ ಇದ್ರು. ಎಷ್ಟು ಕೆ ಜಿ ಹಾಕ್ತಾ ಇದ್ರಿ ಭತ್ತ ನಾಗೇನ ಸರ್? ನಾವು 20 ಕೆ ಜಿ ಹಾಗೆ ಹಾಕ್ತಿದ್ವಿ ಸರ್. 30 ಕ್ವಿಂಟಲ್ಗೆ 20 ಕೆ ಜಿ ಜಾಸ್ತಿ ಆಗಲಿಲ್ವ? ಅಂದ್ರೆ ಹಾಕೋತಿದ್ವಿ, ಯಾಕಂದ್ರೆ ಜಾಸ್ತಿ ಒಂದು ಪಕ್ಷ ಜಾಸ್ತಿ ಇದ್ರೂ ಕಮ್ಮಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಜಾಸ್ತಿನೇ ಹಾಗೆ ಹಾಗೆ ಹಾಕ್ಬಿಡ್ತಾ ಇದ್ವಿ. ಆಮೇಲೆ ಎಷ್ಟು ದಿನ ಆದ್ಮೇಲೆ ನಾಟಿ ಮಾಡ್ತಾ ಇದ್ರಿ ಸರ್? ನಾವು ನಾಟಿಗೆ ಬಂದು 20-25 ದಿನ ಏನೋ ನಾವು ತಗೋತಾ ಇದ್ವಿ ಟೈಮು, ಅದು ತಗೊಂಡು ನಾವು ನಾಟಿ ಮಾಡ್ತಾ ಇದ್ವಿ. ಅಷ್ಟೊಗಡೆ ಎಲ್ಲ ಗದ್ದೆ ಎಲ್ಲ ಅದೇ ಮಾಡಿಕೊಂಡು ನಾಟಿ ಮಾಡ್ಕೊತಾ ಇದ್ರಿ. ಏ, ನಾಟಿಗೆಲ್ಲ ಆಳು ಕಾಳುಗಳನ್ನ ನಂಬ್ಕೊಂಡಿದ್ರೆ ಎಲ್ಲ ಮನೆಯವರೇ ಮಾಡ್ಕೋತಿದ್ರಿ ಅದೆಲ್ಲ? ಇಲ್ಲ ಸರ್, ನಾಟಿ ಮಾಡೋದಕ್ಕೆ ಆಳುಗಳು ಬೇಕಾಗಿತ್ತು, ಅವ್ರ ಜೊತೆಗೆ ನಮ್ದೊಂದು ಸಪೋರ್ಟ್, ನಾವು ಕೂಡ ಅವ್ರ ಜೊತೆ. ಇವರೆಲ್ಲ ಕೆಲ್ಸಕ್ಕೆ ಬರ್ತಾರಾ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತ ಸದಸ್ಯರೆಲ್ಲ? ಇಲ್ಲ ಸರ್, ಯಾರು ಬರೋರಿಲ್ಲ, ಆ ತರ ಯಾರು ಬರೋರಿಲ್ಲ. ನೀವೊಬ್ಬರೇ ಮೈ ಬಗ್ಸ್ಬೇಕು? ಹೌದು, ಹೊರಗುಡಿಬೇಕು. ಹೌದು ಸರ್, ಹೌದು. ಈಗ ಕಬ್ಬನ್ನ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ ಸರಿ, ಆದ್ರೆ ನನಗೆ ಇನ್ನೊಂದು ಕಾಡಿದ್ದೇನಂದ್ರೆ ಟೊಮೆಟೋ ಬೆಳೆದೆ ಅಂತ. ಕಬ್ಬು ಬೆಳೆಯೋ ಬರೋ ತನಕ ನಮಗೆ ಬೇರೆ ಏನೋ ಆದಾಯದ ಮೂಲ ಇಲ್ಲ ಅಂದ್ಬಿಟ್ಟು ಎಷ್ಟು ಗಿಡ ಟೊಮೆಟೋ ಹಾಕಿದ್ರಿ ಮತ್ತು ಎಷ್ಟು ಕೆ ಜಿ ಟೊಮೆಟೋ ನಿಮ್ಗೆ ಇಳುವರಿ ಬಂತು? ಸರ್, ನಾವು ಬಂದು ಪೈರು ಬಂದು 2000 ಪೈರು ತರಿಸಿದ್ವಿ. 2000 ಪೈರು ತರಿಸಿದ್ವಿ. 2000 ಪೈರ್ನು ಹಾಕಿದ್ವಿ. ಎಲ್ಲಿಂದ ತರಿಸಿದ್ರಿ? ನಾವು ನರ್ಸರಿಯಿಂದ ತರಿಸಿದ್ವಿ ಸರ್, ಒಂದು ಕಡೆ ನರ್ಸರಿಯಿಂದ ತರಿಸಿದ್ವಿ. ಒಳ್ಳೆ ಫಲ ಬಂತು, ಅದಕ್ಕೆ ತಕ್ಕಂತ ನಮಗೆ ರೇಟು ಒದಗಿ ಬರಲಿಲ್ಲ, ಮಳೆಗೆ ಬಂದು ಸಿಗಾಕೊಂಬಿಡ್ತು. ಹಾಗಾಗಿ ನಿಮಗೆ ಈ ಟೊಮೊಟೊ ಹಾಕಿದಾಗ ಟೊಮೊಟೊ ಕೃಷಿಗೆಲ್ಲ ಭೂಮಿಲಿ ಇಳಿದು ಓಡಾಡಬೇಕು, ಯಾವುದೇ ಟೊಮೊಟೊದು ಕಳೆ ನಿರ್ವಹಣೆ ಇರ್ಬೋದು, ಕಳೆ ಎಲ್ಲ ಬಂದಿತ್ತ ಕಳೆ ನಿರ್ವಹಣೆ ಮಾಡ್ಕೊಂಡ್ರ? ಹೌದು ಸರ್, ಹೌದು. ನಾವು ಟೊಮೊಟೊ ಹಾಕಿದ್ದು ಕಾರಣನೇ ಎರಡು ಕೂಡ ಕಬ್ಬಿಗೆ ಒಳ್ಳೆ ವ್ಯವಸಾಯ ಸಿಗಲಿ, ಪೋಷಕಾಂಶ ಸಿಗಲಿ ಅಲ್ಲೇ ಬಿಟ್ಬಿಟ್ರೆ, ಜೊತೆಗೆ ನಾವು ಟೊಮೊಟೊ ಆರೈಕೆ ಮಾಡೋದ್ರಿಂದ ಕಬ್ಬುನು ಕೂಡ ಆರೈಕೆ ಆಗುತ್ತೆ, ಜೊತೆಗೆ ಅಲ್ಲಿಂದ ನಾವು ಕಳೆ ತೆಗೆಯೋದಾಗ್ಬೋದು. ಏನೇ ಆದ್ರೂ ಕಬ್ಬು ಕೂಡ ಸಪೋರ್ಟಿಂಗ್ ಇದೆ ಅನ್ನೋದಕ್ಕೋಸ್ಕರ ಬೇರೆ ಕಳೆ ಗಿಡ ಬೆಳೆಯೋ ಬದಲು ಟೊಮೊಟೊ ಬೆಳೆದ್ಕೊಂಡ್ರೆ ಹೌದು ಅದು ಒಂದು ನಮಗೆ ಸಸ್ಯ ಮೂಲನೂ ಆಗ್ತದೆ, ಮತ್ತೆ ಅದು ಟೊಮೊಟೊವನ್ನು ನಾವು ಕಂಪ್ಲೀಟ್ ಎಲ್ಲಾನು ಬಿಡಿಸ್ಕೊಂಡ ಮೇಲೆ ಆ ಗಿಡವನ್ನು ಅಲ್ಲೇ ಬಿಡೋದ್ರಿಂದ ಕಬ್ಬಿಗೂ ಕೂಡ ಹಸಿರಿದ ಗೊಬ್ಬರ ಆಗುತ್ತೆ. ಹೌದು ಸರ್. ಎಷ್ಟು ಕೆ ಜಿ ಬಂತು ನಿಮಗೆ ಅಂದಾಜು ಟೊಮೊಟೊ? ಸರ್, ನಾವು ಲೆಕ್ಕ ತಗೊಂಡಿಲ್ಲ, ಪರವಾಗಿಲ್ಲ ಸರ್, ಒಳ್ಳೆ ಇಳುವರಿ ಬಂತು. ಬೆಳೆದಕ್ಕೂ ಏನು ಖರ್ಚು ಮಾಡಿದ್ರೆ ತುಂಬ ಜಾಸ್ತಿ ಸರ್, ಅದಕ್ಕೆ ಒಂದು ಅದಕ್ಕೊಂದು ಆದಂತ ಒಂದು 10,000 ಖರ್ಚು ಮಾಡಿದ್ವಿ. 10,000 ಅಂದ್ರೆ ಅದಕ್ಕೆ ಕೂಡ ಗೊಬ್ಬರ ಕಬ್ಬಿಗೂ ಕೂಡ ಆಗತ್ತೆ, ಹಾಗಾಗಿ ಎರಡಕ್ಕೂ ಆಗತ್ತೆ ಅನ್ನೋದಕ್ಕೋಸ್ಕರ ಟೊಮೊಟೊವನ್ನು ಆ್ಯಡ್ ಮಾಡ್ಕೊಂಡಿದ್ವಿ. ಟೊಮೊಟೊವನ್ನು ಸರಿಯಾಗಿ ರೇಟ್ ಬರಲಿಲ್ಲ ಅಂದ್ಬಿಟ್ಟು ಟೊಮೊಟೊ ಹಣ್ಣು ಹುಳಿ ಆದಾಗ ಭೂಮಿನಲ್ಲಿ ಸೇರಿಸ್ಬಿಡ್ತೀರಿ, ಹುಳಿ ಅಂಶ ಸೇರಿಸಿದ್ರೆ ಭೂಮಿಗೆ ತೊಂದರೆ ಆಗುತ್ತೆ, ಬೇರೆ ಬೆಳೆಗಳು ಅಷ್ಟು ಚೆನ್ನಾಗಿ ಬರಲ್ಲ ಅಂತಾರಲ್ಲ ಸರ್. ಇಲ್ಲ, ನಾವು ಟೊಮೊಟೊನ ತೆಗೆದು ಬಿಡ್ತಾ ಇದ್ವಿ, ಇನ್ ಕೇಸ್ ಅದು ನಾವು ಬೆಳೆ ಒಳಗಡೆ ಸೇರಿಸ್ತೇನಿಲ್ಲ. ನಾವು ಕಬ್ಬಿನ ಗದ್ದೆಯಲ್ಲಿ ನೀರ್ ಗಂಗ ಅಂತ ಮಾಡಿರ್ತೀವಲ್ಲ, ಅದ್ರೊಳಗಡೆ ಹಾಕ್ಬಿಡ್ತಾ ಇದ್ವಿ, ನೀರ್ ಕಾಲುವೆ ಹಾಕ್ಬಿಟ್ರೆ. ಟೊಮೊಟೊ ನೀರು ಜಾಸ್ತಿ, ನೀವು ನೀರ್ ಕಟ್ಟಿದಾಗ ಕಬ್ಬಗ್ ನೀರ್ ಕಟ್ಟಿದಾಗ ಟೊಮೊಟೊ ಗಿಡಕ್ಕೆ ಹೆಚ್ಚು ಶೀತ ಆಗ್ತಿರ್ಲಿಲ್ವಾ? ಸರಿ, ಇಲ್ಲ, ನಾವು ನಮ್ದು ದಡ ಭೂಮಿ ಆಗಿರೋದ್ರಿಂದ. ಅಲ್ಲಲ್ಲ, ನೀವು ಈಗ ದಿಂಡ್ ಮಾಡ್ಕೋತೀರಿ. ಹೌದು, ಕಬ್ಬು ನೆಡಬೇಕಂತ. ಹೌದು, ಕಬ್ಬು ದಿಂಡು ಮಾಡ್ಕೊ ದಿಂಡು ಏರಿಸ್ಬೇಕಾದ್ರೆ ಅದ್ರ ಮಧ್ಯದಲ್ಲಿ ನಿಮ್ಗೇನು ಬಸಿ ಕಾಲುವೆ ಇರ್ತದಲ್ಲ, ಆ ಬಸಿ ಕಾಲುವೆ ಒಳಗಡೆ ನೀವು ಟೊಮೊಟೊ ಹಾಕ್ತೀನಿ ಅಂತ ಹೇಳ್ತಾ ಇರೋದು. ಹೌದು, ಆ ಬಸಿ ಕಾಲುವೆ ಒಳಗಡೆ ನೀರು ಹಾಯಿಸಿದಾಗ ಟೊಮೊಟೊ ಗಿಡಕ್ಕೆಲ್ಲ ನಿಮಗೆ ಬೆಳೆನೇ ಬರೋದಲ್ಲ, ಶೀತ ಆಗ್ಬಿಡುತ್ತಲ್ಲ ಸರ್. ಅದು ಬಸಿ ಕಾಲುವೆ ಹಾಕಿರ್ತೀವಿ, ಆ ನಂತರ ಬಂದು ಟೊಮೊಟೊನ ಬಂದು ಕಬ್ಬಿಗೆ ಜೊತೆ ಸೇರಿಸ್ತೀವಿ, ಆ್ಯಡ್ ಮಾಡ್ಕೊಂಡು ಸೇರಿಸಿ ಮಾಡಿ ಒಂದು ಪಟ ಮಾಡ್ತೀವಿ. ಕಬ್ಬಿನ ಪಕ್ಕದಲ್ಲೇ ಟೊಮೊಟೊ ಇರುತ್ತೆ, ನೀರು ಅದಕ್ಕೆ ಟೊಮೊಟೊ ನೀರು ಹಾಯಿಸೋದಕ್ಕಂತೇ ಒಂದು ನೀರ್ ಗಂಗ ಅಂತ ಮಾಡ್ಕೊಂಡಿರ್ತೀವಿ. ಅದರಿಂದ ಅದಕ್ಕಿಂತ ತೊಂದರೆ ಆಗ್ತಿರ್ಲಿಲ್ಲ, ಪೈರಿಗೆ ತೊಂದರೆ ಆಗ್ತಾನಿಲ್ಲ. ಅದ ಇರುವಂತಹ ಕಡಿಮೆ ಮಿತಿಯ ಜಮೀನಿನಲ್ಲಿ ನೀವು ಸಮಗ್ರವಾದ ಕೃಷಿಯನ್ನು ಮಾಡ್ತಾ ಇದ್ದೀರಿ. ಹೌದೌದು. ಈಗ ಬೇರೆ ಏನು ಬೆಳೆಯನ್ನು ಮಾಡಬೇಕು ಅಷ್ಟರಲ್ಲಿ ಅಂತ ಅಂದ್ಕೊಂಡಿದ್ದೀರಿ ನೀವು? ಸರ್, ಈಗ ಸದ್ಯಕ್ಕೆ ಕಬ್ಬು ಹಾಕಿದ್ದೀವಿ, ಅದನ್ನು ನೋಡ್ತಾ ಇದ್ದೀವಿ, ಮುಂದೆ ನೋಡೋಣ. ಹಾಕಿದ್ದೀರಿ ತೆಂಗು ಕಬ್ಬು ಅಡಿಕೆ ಅದು ಹಾಕೊಂಡಿದ್ದೀವಿ, ಅದ್ರ ಮಧ್ಯೆ ಬೇರೆ ಏನಾದ್ರು ಬೆಳೆ ಮಾಡ್ತಾ ಇದ್ದೀರಾ ಈಗ ಸದ್ಯ ಪ್ರಸ್ತುತ? ಸರ್, ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ. ಕಬ್ಬು ಇದೆಯಲ್ಲ, ಎರಡನೇ ಕುಳೆ ಬೆಳೆ ಹೇಗಿದೆ ಇವಾಗ? ಕುಳೆ ಬೆಳೆ ಪರವಾಗಿಲ್ಲ ಸರ್, ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ಕೃಷಿಯನ್ನ ಹೇಗೆ ಮಾಡ್ತಾ ಇದ್ದೀರಿ, ಸಂಪೂರ್ಣ ಸಾವಯವನ ಇಲ್ಲ ಬೇರೆ? ಸರ್, ನಮ್ದು ಎರಡು ಕೂಡ ರಾಸಾಯನಿಕ ಮತ್ತೆ ಸಾವಯವ ಎರಡು ಕೂಡ ನಾವು ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಯಾವಾಗ ಸಾವಯವನ ಹಾಕ್ತೀರಿ ಯಾವಾಗ? ಸರ್, ಸಾವಯವ ಅಂದ್ರೆ ನಾವು ಕಬ್ಬು ಮೊಳಕೆನಲ್ಲೇ ಸಾವಯವ ಕೊಟ್ಟಿಗೆ ಗೊಬ್ಬರ ಅದನ್ನ ನಾವು ಮೊಳಕೆನಲ್ಲೇ ಕೊಟ್ಬಿಡ್ತೀವಿ. ಕಬ್ಬು ಕಡ್ದಿದೀವಲ್ಲ ಆಗ್ಲೇ ಕೊಟ್ಬಿಡ್ತೀವಿ. ಕಬ್ಬು ಬೆಳೀತಾ ಅದೊಂದು ಹದಕ್ಕೆ ಬಂದಾಗ ನಾವು ಬಂದು ಸಾವಯವವಾಗಿ ರಾಸಾಯನಿಕ ಗೊಬ್ಬರ ನಾವು ಅದಕ್ಕೆ ಕೊಡ್ತೀವಿ. ಹೌದು. ಮತ್ತೆ ಏನೆಲ್ಲ ಕೊಡಬೇಕು ಅಂತ ನಿಮ್ಗೆ ಅನುಭವ ಇದೆ, ಅಥವಾ ನಿಮ್ಗೆ ಈ ಕಬ್ಬಿನ ಕೃಷಿಯ ಬಗ್ಗೆ ಅನುಭವನ ಬೇರೆ ಕಡೆ ತಿಳ್ಕೊಂಡ್ರೆ ಅಥವಾ ನೀವೇ ಸ್ವತಃ ಮಾಡ್ತಾ ಇದ್ದೀರಾ ಹೇಗೆ? ಸರಿ, ಇಲ್ಲ, ನಮ್ಮ ಪಕ್ಕದಲ್ಲಿ ಒಬ್ರು ಪುರುಷೋತ್ತಮ್ ಅಂತ ಇದ್ದಾರೆ, ಅವರ ಸಲಹೆಯನ್ನು ಕೂಡ ಇದಕ್ಕೆ ತಗೊಳ್ತಾ ಇದ್ದೀನಿ. ಅವರು ಕೂಡ ನಂಗೆ ಒಳ್ಳೆ ಸಲಹೆ ಕೊಡ, ಹೀಗೆ ಮಾಡ್ಬೇಕು, ಈ ತರ ಮಾಡ್ಬೇಕು ಬೆಳೆ ಬಗ್ಗೆ, ನಂಗೆ ಇಂಥ ಸಂದರ್ಭದಲ್ಲಿ ಈ ಗೊಬ್ಬರ ಕೊಡಬೇಕು. ಹೌದು, ಅವರು ನನಗೆ ಗೈಡ್ ಮಾಡ್ತಾ ಇರ್ತಾರೆ, ಹಾಗಾಗಿ ನಾನು ಬೆಳೆ ಮುಂದುವರಿಸ್ತಾ ಇದ್ದೀನಿ. ಮುಂದುವರಿಸ್ತಾ ಇದ್ದೀರಿ, ಮುಂದೆ ನಿಮ್ಗೆ ಈಗ ಒಂದು ಒಳ್ಳೆ ಅನುಭವ ಸಿಕ್ಕುತ್ತೆ ಕಬ್ಬಲ್ಲಿ. ಹೌದು ಸರ್. ಭತ್ತದಲ್ಲಿ ಏನಿಲ್ಲ ಒಳ್ಳೆ ಅನುಭವ ನಿಮ್ಗಿದೆ ಭತ್ತದ ಕೃಷಿಯಲ್ಲಿ? ಭತ್ತದಕ್ಕಿಂತ ನನಗೆ ಕಬ್ಬು ಸ್ವಲ್ಪ. ಅಲ್ಲ, ಈಗ ಕಬ್ಬನ್ನ ಆಸಕ್ತಿ ಇದೆ. ಹೌದು. ಇದಕ್ಕೆ ಮುಂಚೆ ನೀವು ಭತ್ತ ಮತ್ತೆ ರಾಗಿ ಬೆಳಿಬೇಕಾದ್ರೆ ಅದ್ರ ಬಗ್ಗೆ ನಿಮ್ಗೆ ಒಳ್ಳೆ ಅನುಭವ ಇದೆ? ಹೌದು ಸರ್, ಅದ್ರ ಬಗ್ಗೆ ಒಳ್ಳೆ ಅನುಭವ ಇದೆ. ಬೇರೆ ಏನಾದ್ರು ವಾಣಿಜ್ಯ ಬೆಳೆಯನ್ನ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಸರಿ, ಇಲ್ಲ ಸರ್, ಆ ಥರ ಇದು ಅನಿಸಿಲ್ಲ. ಅಲ್ಲ, ಬೇರೆ ಕಬ್ಬು ಮತ್ತೆ ಅಡಿಕೆ ತೆಂಗು ಅಲ್ದಾನೆ ಬೇರೆ ರೀತಿಯಾದ ವಾಣಿಜ್ಯ ಬೆಳೆಗಳನ್ನ ಯಾವ್ದಾದ್ರು ಬೆಳಿಬೇಕು ಅಂತ ನಿಮ್ಗೆ ಐಡಿಯಾಗಳಿದ್ವಾ, ಆ ಥರದ ಮುಂದಾಲೋಚನೆಗಳು? ಸರಿ, ಈಗ ಇದ್ರ ಜೊತೆಗೇನೆ ಕಬ್ಬು ತೆಂಗು ಮತ್ತೆ ಅಡಿಕೆ ಮಾಡ್ಕೊಂಡಿದ್ವಿ. ಅದ್ರ ಮಧ್ಯೆ ಬಂದೊಂದು ಒಂದೊಂದು ಟೀಕ್ ಸಸಿಗಳೆಲ್ಲ ಹಾಕೊಂಡು, ಜೊತೆಗೆ ಅದು ಸ್ವಲ್ಪ ಔಷಧಿ ಮೂಲಂತ ಸಸಿಗಳನ್ನೆಲ್ಲ ಬೆಳೆಸ್ಕೊಂಡು ಮಾಡೋಣ ಅನ್ನೋದೊಂದು ಪ್ಲಾನಿಂಗ್ ಇದೆ. ಅಂದ್ರೆ ಗಿಡಮೂಲಕ್ಕೆ ಔಷಧಿ ಸಸ್ಯಗಳನ್ನ? ಹೌದು. ಯಾಕೆ, ಎಲ್ಲಿಂದ ಬಂತು ನಿಮಗೆ ಐಡಿಯಾ ಹೆಂಗೆ ಬೆಳಿಬೇಕು ಅಂತ? ಸರ್, ಅಂದ್ರೆ ನಮ್ಮ ಪಕ್ಕದಲ್ಲೇ ನಮ್ಮ ಆತ್ಮೀಯರೊಬ್ರು ಕೃಷಿ ಮಾಡ್ತಾ ಇದ್ದಾರೆ, ಅವರ ಪ್ರೋತ್ಸಾಹ ನನಗೆ, ನಾನು ಕೂಡ ಬೆಳಿಬೋದಲ್ಲ, ಇವ್ರ ತರ ಮಾಡ್ಬೋದಲ್ಲ ಅನ್ನೋದೊಂದು. ಗಿಡಮೂಲಿಕೆಯ ಔಷಧಿ ಸಸ್ಯಗಳನ್ನ ಬೆಳೆದು ಅದನ್ನ ಮಾರಾಟ ಮಾಡಬಹುದು, ನಾವು ಬೆಳೆಸ್ಕೋಬಹುದು ಅಂತ. ಹೌದು ಸರ್. ಸಂತೋಷ್ ಅವರೇ, ಒಳ್ಳೇದು, ನೀವು ಇರುವಂತಹ ಜಮೀನಲ್ಲಿ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ. ಆದರೆ ಈಗ ನಿಮಗೆ ಈ ಜಮೀನು ಸಾಕಾಗುತ್ತೆ, ಇಲ್ಲ ಸ್ವಲ್ಪ ಏನಾದ್ರು ವಿಸ್ತರಣೆ ಮಾಡಬೇಕು, ಇಲ್ಲ ಬೇರೆಯವರ ಜಮೀನನ್ನು ಕೊಂಡುಕೊಂಡು ಅಥವಾ ಬೋಗಿಯ ಕಾರು ತಗೊಂಡು ಈ ರೀತಿಯಾದ ಕೆಲವು ಕೃಷಿ ಮಾಡಲ್ಲ, ನಿಮ್ಮ ಸುತ್ತಮುತ್ತ ಯಾವುದಾದ್ರು ಜಮೀನುಗಳು ಹಾಗೆ ಪಾಳ್ಬಿಟ್ಟಿರ್ತಾರೆ, ಆ ಥರದ ಜಮೀನುಗಳನ್ನ ತಗೊಂಡು ನಾನು ಬೇರೆ ರೀತಿಯಾದ ಕೃಷಿ ಪ್ರಯೋಗವನ್ನು ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಆಸಕ್ತಿ ಇದೆಯಾ? ಖಂಡಿತ ಇದೆ ಸರ್. ಆದರೆ ಅದಂತ ನಮಗೆ ನೀವು ಹೇಳ್ದಾಗೆ ಬೇರೆಯವ್ರದ್ದು ಖಾಲಿ ಇತ್ತು ಅಂದರೆ ನಾನು ಖಂಡಿತ ಅದರಲ್ಲಿ ಬೇರೆ ಬೆಳೆನೂ ಮಾಡ್ಬೋದು ಅನ್ನೋ ಪ್ರೋತ್ಸಾಹ ಇದೆ. ಯಾವುದು ಜಮೀನು ನಮಗೆ ಸಿಗ್ತಾ ಇಲ್ಲ ಮತ್ತು ಅದಕ್ಕೆ ಪೂರಕವಾದ ಬಂಡವಾಳವು ಕೂಡ ಹೌದು ಹೆಚ್ಚಾಗುತ್ತೆ. ಯಾರು ಬೋಗಿಯಾಗಿ ಮಾಡ್ಕೋಬೇಕು ಅಂದರೆ ಹೆಚ್ಚು ದುಡ್ಡು ಕೇಳ್ತಾರೆ. ಹೌದು ಹೌದು ಸರ್. ಹೌದು. ಬೇರೆ ಇದರೊಂದಿಗೆ ನೀವು ಬೇರೆ ಇನ್ನೇನು ಉದ್ಯೋಗಗಳನ್ನ ಮಾಡ್ತೀರಿ ಸರ್? ಇದ್ರ ಜೊತೆಗೆ ಕೃಷಿ ಜೊತೆಗೆ ಈಗ ನಾನು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೂಡ ನಾನು ನನಗೆ ಅಲ್ಲಿ ಟೈಮಿಂಗ್ಸ್ ಶಿಫ್ಟ್ ವೈಸ್ ಇರೋದ್ರಿಂದ ಅಲ್ಲಿ ಡ್ಯೂಟಿ ಮುಗಿಸಿ ಬಂದು ನಾನು ವ್ಯವಸಾಯನೂ ಕೂಡ ಮಾಡ್ಬೋದು. ಹಾಗಾಗಿ ನಾನು ಈಗ ಸೆಕ್ಯೂರಿಟಿ ಕೆಲಸಕ್ಕೂ ಹೋಗ್ತಾ ಇದ್ದೀನಿ. ಒಂದು ನೀವು ವ್ಯವಸಾಯ ಮಾಡ್ತೀರಿ ಮತ್ತೆ ಬೇರೆ ಕಡೆ ಸೆಕ್ಯೂರಿಟಿ ಕೆಲಸಕ್ಕೆ? ಹೌದು, ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಬಂದು ಮೈಸೂರು ಸಿಟಿ ಹತ್ರದಲ್ಲಿ ಇರೋದ್ರಿಂದ ಹೌದು ತಕ್ಷಣ ಬಂದು ನೀವು ಭೂಮಿನಲ್ಲಿ ಮಾಡ್ಬೋದು. ಹೌದು ಸರ್. ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಕೃಷಿ ಕೆಲಸಕ್ಕೆ ಕೈ ಜೋಡಿಸುವಂಥವ್ರು ಯಾರ್ಯಾರು ಇದ್ದಾರೆ? ನಮಗೆ ಮೇನ್ ಆಗಿ ಬಂದು ನಮ್ಮ ತಾಯಿ ಸರ್. ನಾನು ಏನೇ ಹೇಳಿದ್ರು ಅದಕ್ಕೆ ಆದಂಥ ಬಂಡವಾಳ ಬೇಕಾಗತ್ತಿಲ್ಲ, ಅದು ಏನು ಹೇಳಿದ್ರು ನನಗೆ ಅವರು ಒದಗಿಸ್ಕೊಡ್ತಾರೆ. ಮೇನ್ ಆಗಿ ನಮ್ಮ ತಾಯಿ. ಬಂಡವಾಳ ಅಂತ ಅಂದರೆ ಈಗ ನೀವು ಅಲ್ಲಿ ತೊಗೊಂಡಿರ್ತೀರಿ, ಕಬ್ಬಲ್ಲಿ ದುಡ್ಡು ತೊಗೊಂಡಿರ್ತೀರಿ, ನೀವು ಮಾಡಿಕೊಂಡಿರ್ತೀರಿ, ತಾಯಿಯಾಗಿ ದುಡ್ಡು ಕೊಡ್ತಾರೆ ಸರ್? ಅಂದರೆ ಈಗ ಕಬ್ಬು ಬೆಳೆಯೋಕ್ಕೇನೆ ಫಸ್ಟ್ ಬೇಕಾಗಿತ್ತಲ್ಲ, ಬಂಡವಾಳ ಬೇಕಾಗಿತ್ತು. ಹಾಗಾಗಿ ನಾನು ನಮ್ಮ ತಾಯಿನೇ ಅದಕ್ಕೆಲ್ಲ. ಅದನ್ನು ನೀವು ಬೆಳೆದಾದ್ಮೇಲೆ ನಿಮ್ಮ ತಾಯಿಯವ್ರಿಗೆ ಕೊಡೋದೆ? ಹೌದು ಹೌದು ಸರ್. ಹೌದು. ನಿರ್ವಹಣೆ ಎಲ್ಲ ಅವ್ರದ್ದೇ? ಹೌದು ಸರ್. ನಾವು ಏನು ಬೆಳಿತೀವಿ ಅದನ್ನೇ, ಏನೇ ಲಾಭ ಬಂದರೂ ನಮ್ಮ ತಾಯಿ ಕೈಗೆ ಹೋಗುತ್ತೆ, ಮನೆ ಅವರೇ ನೋಡ್ಕೊಳ್ಳೋದ್ರಿಂದ ನಮ್ಮ ತಾಯಿಗೇನೆ ಸರ್ ಎಲ್ಲ. ಈಗ ಸಾಕಾಗುತ್ತೆ ನನಗೆ ಇಷ್ಟು ಇರಲಿ, ನನ್ನ ಜೀವನ ನಿರ್ವಹಿಸ್ಬೋದು ಅಂತ ಅನಿಸ್ತಿದೆಯಾ ನಿಮಗೆ? ಯಾರಿಗೂ ಸಾಕು ಅಂತ ಏನು ಅನ್ಸಲ್ಲ, ಇರೋದ್ರಲ್ಲಿ ನಾವು ತೃಪ್ತಿ ಪಡ್ತಾ ಇದ್ದೀವಿ ಸರ್, ಅಷ್ಟೇ. ಸಂತೋಷ್, ಇವಾಗ ಕಬ್ಬನ್ನು ಹಾಕಿದ್ದೀನಿ ಅಂತ ಹೇಳಿದ್ರಿ ಅಡಿಕೆ ಮಧ್ಯದಲ್ಲಿ, ಯಾಕೆ ಸಂಪೂರ್ಣವಾಗಿ ತೆಂಗಿನ ಮರನೇ ಹಾಕಬೇಕು, ಸಂಪೂರ್ಣವಾಗಿ ಅಡಿಕೆ ತೆಂಗು ಮಾಡಿ ತೋಟ ಮಾಡಬೇಕು ಅಂತ ಅನಿಸಿಲ್ವಾ ನಿಮಗೆ? ಸರ್, ಅದು ಅನಿಸ್ತಾ ಇದೆ. ಯಾಕೆಂದರೆ ನಮ್ಮ ಅಕ್ಕಪಕ್ಕ ಜಮೀನವರೆಲ್ಲ ಈಗ ಎಲ್ಲ ತೋಟನೇ ಮಾಡಿಬಿಡ್ತಾ ಇದ್ದಾರೆ, ನಮ್ಮದು ಸಿಟಿಗೆ ಹತ್ರ ಆಗಿರೋದ್ರಿಗೆ ಎಲ್ಲ ಸೈಟ್ಗಳೆಲ್ಲ ಮಾಡಿಬಿಡ್ತಾ ಇದ್ದಾರೆ. ಹಾಗಾಗಿ ಈಗ ನನಗೂ ಕೂಡ ಅದು ಐಡಿಯಾ ಇದೆ, ಮುಂದೆ ಸೈಟ್ ಮಾಡೋ ಐಡಿಯಾನ, ಸೈಟ್ ಮಾಡೋ ಐಡಿಯಾ ಅಂತಲ್ಲ, ತೋಟ ಮಾಡೋಣ, ಸುತ್ತ ತೆಂಗು ಮತ್ತು ಅಡಿಕೆ ಹಾಕಿ ಒಂದು ತೋಟ ಮಾಡೋಣ ಅನ್ನೋದು ಐಡಿಯಾ ಇದೆ. ಸದ್ಯಕ್ಕೆ ಈಗ ಏನು ನಡೀತಾ ಇದೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ಮುಂದಕ್ಕೆ ನೋಡೋಣ ಸರ್. ನಮ್ದೆಲ್ಲ ಎಲ್ಲ ಅಟ್ಯಾಚ್ ಆಗೋಗ್ತಿದೆ, ಎಲ್ಲ ಸೈಟ್ಗೆಲ್ಲ ಅಟ್ಯಾಚ್ ಆಗೋಗ್ತಾ ಇದೆ. ನಮ್ಮದು ಒಂದು ಊರು ಪಕ್ಕನೇ ಇರೋದ್ರಿಂದ ಬೇಡಿಕೆ ಇದೆ ಜಾಗಕ್ಕೆ. ಹಾಗಾಗಿ ನಾವೀಗ ತೋಟನ ಮುಂದೆ ತೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೋಟ ಮಾಡಿ ನಮ್ದು ಅಂತ ಉಳಿಸ್ಕೋಬೇಕು. ಹೌದು, ಜಮೀನು ಉಳಿಸ್ಕೊಬೇಕು. ಸಂತೋಷ್ ಅವರೇ, ಒಳ್ಳೇದು. ಇದುವರೆಗೆ ಬಂದು ನೀವು ಚಿಕ್ಕದಾಗಿದ್ರು ಚೊಕ್ಕವಾಗಿರಬೇಕು ಅನ್ನೋ ರೀತಿಯಲ್ಲಿ ಇರುವ ಜಮೀನಿನಲ್ಲಿ ಸಮಗ್ರವಾದ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಕೃಷಿಯನ್ನು ನಿರ್ವಹಿಸ್ತಾ ಇದ್ದೀರಿ, ಜೀವನವನ್ನು ನಿರ್ವಹಿಸ್ತಾ ಇದ್ದೀರಿ. ಯಾರು ನಮ್ಮ ರೈತ ಬಾಂಧವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರನ್ನು ಒಂದು 3 ಬಾರಿ ಹೇಳಿ ಸರ್. ಖಂಡಿತ. ನನ್ನ ಫೋನ್ ನಂಬರ್ ಬಂದು 9611513717. ಕನ್ನಡದಲ್ಲಿ ಹೇಳಿ ಸರ್. 9611513717. 9611513717. ಒಳ್ಳೆಯದು ಸಂತೋಷ್, ಇದುವರೆಗೂ ಬಂದು ನಿಮ್ಮ ಕೃಷಿ ಜೀವನವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದಿದ್ದಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಂಡವರು ಮೈಸೂರು ಜಿಲ್ಲೆ ಲಕ್ಷ್ಮೀಪುರದ ಕೃಷಿಕ ಎಸ್ ಸಂತೋಷ್. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ಸಿ ಹೇಮಕುಮಾರ್. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹೈನುರಾಸುಗಳಲ್ಲಿ ಚರ್ಮಗಂಟು ರೋಗದ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಸಿಪಿ ತಿಮ್ಮಯ್ಯ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮ

0821 297 4111. ರೈತ ಕುಟುಂಬಗಳು ಕೃಷಿ ಭೂಮಿಯನ್ನ ಪಾಲ್ ಮಾಡಿಕೊಳ್ತಾ ಇರೋದ್ರಿಂದ ಬೇಸಾಯದ ಭೂಮಿಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಕಡಿಮೆ ಭೂಮಿಯಲ್ಲಿ ಹೆಚ್ಚು ಉತ್ಪನ್ನ ತೆಗಿಬೇಕು